ಹೋಗಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದಲ್ಲೇ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಕೋಯ್ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ, ಕೋಯ್ ಫಿಕ್ರ ನಹೀ. अधिकतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना. आप ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಶಿರೂರು ಗ್ರಾಮದ ಹಿರಿಯ ರೈತರಾದ ಶ್ರೀ ಲಿಂಗಪ್ಪ ಚೆನ್ನಪ್ಪ ಇನಾಮತಿ ಇವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ನೀವು ಸಹ ನಿಮ್ಮ ಹೊಲಗಳ 1800185151 ಕರೆ ಮಾಡಿ. ಇದು ಯಾವ ನಂಬರ್ ಅಣ್ಣ? ರೈತರಿದ್ರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ, ಅದು ಸಹ ಬೆಳಗ್ಗೆ. ನಿಜವಾಗ್ಲು ರೈತ ಬಾಂಧವರೇ, ಹೊಲಗಳ ಸಮಸ್ಯೆಗಳಿಗೆ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. इस खरीफ मौसम से एक नई प्रधानमंत्री फसल बीमा योजना लागू की है, जिसमें किसानों को बहुत कम के लिए प्रीमियम दर अधिकतम 5% है. ज़्यादातर राज्य सरकारों ने खरीफ फसलों बीमा एजेंट के माध्यम से अपने फसलों का बीमा अंतिम तिथि के अंदर अवश्य कराए. 31 जून फसल का बीमा जरूर कराएं. ये आज़ादी के बाद मैं समझता हूँ कि देश के किसान भाइयों सुरक्षित हो जाए. प्रधानमंत्री फसल बीमा योजना किसानों के लिए वरदान है. अधिकतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा. इधर इधर इधर, हम बोल रहे हैं तेरे बिजू का पुतला. बोल रहे पक्षियों से अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज लहलहाती थी, शुद्धता झलकती थी. माटी भी तंदुरुस्त. आज भी लाखों जागरूक किसान परंपरागत विधि से फसल उगा रहे हैं. पर्चा कम और उपज की कीमत भी डेवलपमेंट फॉर नॉर्थ ईस्टर्न रीजन. फार्मर्स हैप्पी, पीपल हेल्दी. प्रिय किसान भाइयों और सरकार ने, कृषि मंत्रालय ने किसानों के कल्याण के लिए कई योजनाएं चलाई हैं. उसमें से एक है सॉयल हेल्थ कार्ड. सरकार देश के सभी किसानों को सॉयल हेल्थ कार्ड बांट रही है. आप भी अपने खेत का सॉयल टेस्ट कर्मी हैं, उनसे संपर्क करें. ಸಾಯಿಲ್ ಟೆಸ್ಟ್ ಲ್ಯಾಬ್ ಭೀ ಬಗಲ್ ಮೇ ಹೋತು, ವಹಾ ಸಂಪರ್ಕ್ ಕರೇ. ಧನ್ಯವಾದ. ಹೋಗಳ ಕುರಿತು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಶಿರೂರು ಗ್ರಾಮದ ಹಿರಿಯ ರೈತರಾದ ಶ್ರೀ ಲಿಂಗಪ್ಪ ಚೆನ್ನಪ್ಪ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮ ಚೆನ್ನಪ್ಪ ಇನಾಮತಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ, ಅವರನ್ನ ಮಾತನಾಡಿಸೋಣ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ನೀವು? ಹೌದು, 1962 ಬಂದೆ ನಾನು. ಶಿರೂರಿಗೆ ಬಂದ್ರಿ? ಶಿರೂರಿಗೆ ಬಂದ. ಇಲ್ಲಿ ಬಂದ ನೀವೇ ಬಂದ್ರ? ಇಲ್ಲ ಇಲ್ಲ, ನಾನೇ ಬಂದಿರೋದು. 62 ನಾನೇ ಇಲ್ಲಿ ಬಂದಿರೋದು. ಕಾರ್ಡ್ ಕೊಟ್ಟಿದ್ವಲ್ಲ, ಇಲ್ಲಿ ಕೊಟ್ಟಿದ್ದೆ. ಅದ ಸಲುವಾಗಿ ನಾನು ಇಲ್ಲಿ ಬಂದೆ. ಒಂದು ಏನಾದರೂ ಒಂದು ಬಳ್ಳಿ ಇರಬೇಕಿಲ್ಲ. ನಮ್ಮ ತಾಯಿ ತವ್ರ ಮನೇನೇ ಇದು. ನಿಮ್ಮ ತಾಯಿ ತವ್ರ ಮನೆ ಇದು? ಈ ಶಿರೂರು. ಓಹೋ ಹೋ. ಸೊ ಇಲ್ಲಿ ಬಂದು ನೀವು ಇಲ್ಲೇ ಸೆಟಲ್ ಆಗಿದ್ದೀರಿ? ಹೌದು. ಹಾಂ, ನಿಮ್ಮ ಮೂಲ ವೃತ್ತಿ ಏನು? ಮೂಲ ವೃತ್ತಿನ ಕೃಷಿ. ಕೃಷಿ. ಅಲ್ಲಿ ಅಲ್ಲಿನೂ ಕೃಷಿನೇ. ನಿಮ್ಮ ತಂದೆಯವರು ಎಲ್ಲ ಕೃಷಿನ ಮಾಡ್ತಿದ್ರು. ಇಲ್ಲಿ ಇದೆ ಮಣ್ಣು ಭಾಳ ಫಲವತ್ತಾಯ್ತೈತೆ. ಎರಿ ಅಥವಾ ಮಸಾರೆ ಆದರೆ ನಾವು ಮಾಡ್ತಕ್ಕಂಥ ಪದ್ಧತಿಗೆ ಅದು ತನ್ನ ಇದನ್ನು ಸತ್ವವನ್ನು ಕಳೆದುಕೊಂಡು ಬಿಟ್ಟದು. ಯಾಕಂದರೆ ನಾವು ಈ ಫ್ಯಾಕ್ಟ್ರಿಯ ಸಹಿತ ಹಾಳಾಗಿ ಹೋಗ್ಬಿಟ್ಟು, ಹೆಂಗಾಗಿ ಫಸಲು ಹೆಚ್ಚಾಗಿ ಬರೋದೇ ಇಲ್ಲ. ಹೆಂಗಾಗಿ ಪರಿಸ್ಥಿತಿ ನಿಮ್ಗೆ ಎಷ್ಟು ವರ್ಷ ವಯಸ್ಸು ರೀ? ನಾನು 84 ಹಾಕ್ತಿದ್ರು ಇಲ್ಲಿ. ನಾನು ಬಂದಾಗ ಎಕರೆಕ್ಕೆ 30 ಚೀಲ ಹೋಗ್ತಿದ್ವಿ. ಆಮೇಲೆ ಕಿರ್ಸಿಂಗ್ ಅಂತ ಬಂದ ಅದು ಮಾಡ್ತಿದ್ವಿ, ಗಳೆ ಹೊಡೆಸಿದ್ವಿ, ಅದರಿಂದ ಭಾಳ ಖರ್ಚು ಕಡಿಮೆ ಇತ್ತು. ಈಗ ಸರಿ ಅರವತ್ತರ ಮಿತ ಬದಲಾವಣೆ ಅಂತ ಬಂದು ಇರ್ತದೆ. ಹೈಬ್ರಿಡ್ ಏನು ಬಂತು, ನಮ್ಮ ಬೀಜನ ನಾವು ಮಾಡಿಕೊಡಲ್ಲ, ಅದು ಬರ ಇನ್ನೊಬ್ಬರ ಕೈ ಸಿಕ್ಕೊಂಡು ಅವ್ರು ಕೊಟ್ಟಂಥ ಬೀಜ ತಂದು ಹಾಕುವಂಥ ಪರಿಸ್ಥಿತಿ ಏನು ಬಂತು, ಅವಾಗ ನಮಗಿದು ಸಮಸ್ಯೆ ಆಯ್ತು. ಅಂದರೆ ರೈತರು ತಾವು ಬೆಳೆದಂಥ ಬೆಳೆಗಳ ಬೀಜಗಳನ್ನೇ ಹಿಂದೆಲ್ಲ ಸಂರಕ್ಷಣೆ ಮಾಡ್ಕೊಳ್ತಿದ್ರು, ಅದನ್ನೇ ಬಿತ್ತನೆಗೆ ಮಾಡ್ಕೊಳ್ತಿದ್ರು. ಈ ಪದ್ಧತಿಯನ್ನು ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ವ? ಹೇಗೆ ಅಂತ ಆಗಲಿಲ್ಲ, ಆಗ ಅವು ಮೂಲ ಬೀಜಗಳನ್ನು ಇಲ್ದಂಗೆ ಆಯ್ತು. ಸೊ ಆ ಬದಲಾದ ಕಾಲಘಟ್ಟಕ್ಕೆ ಈ ರಾಸಾಯನಿಕ ಒಳಸುರಿಗಳು ಶುರುವಾಯ್ತಾ? ಹೌದು ಹೌದು. ಆ ರಾಸಾಯನಿಕ ಗೊಬ್ಬರ ಹಾಕ್ಲಿಕ್ಕೆ ಏನೇ ಬರೋದೇ ಇಲ್ಲ, ಈಗ ಬರೋ ಹಂಗಾಯ್ತು ಪರಿಸ್ಥಿತಿ. ಈಗ ನೀವು ಮುಖ್ಯವಾಗಿ ಏನೇನು ಬೆಳೀತಿದ್ರಿ ಸದ್ಯ? ಈ ಸದ್ಯ ಬೆಳೆದಾಗ ಅದನ್ನು ಹೇಳಿದಲ್ರಿ, ಮೆಕ್ಕೆಜೋಳ ಇಲ್ಲಿಯ ಮುಖ್ಯ ಬೆಳೆ ಅಲ್ಲ ಆ್ಯಕ್ಚುಲಿ ಅದು, ಅಂದರೆ ಈ ಪರಿಸರದಲ್ಲಿ ನೀವು ಹೇಳಪ್ಪ. ಈಗ ನಾವು ಗಮನಿಸಿದಾಗ ನಿಮ್ಮ ಈ ಭಾಗದಲ್ಲಿ ಮೆಕ್ಕೆಜೋಳ ಬೆಳೆಯುವವರ ಸಂಖ್ಯೆ ತುಂಬ ಇದೆ, ಮೆಕ್ಕೆಜೋಳ ಉತ್ಪಾದನೆ ತುಂಬ ದೊಡ್ಡ ಪ್ರಮಾಣದಲ್ಲಿ 98% ಮೆಕ್ಕೆಜೋಳ. ಕಾರಣ ಏನು? ಕಾರಣ ಏನಂದ್ರೆ ಸಲೀಸಾಗಿ ಬಂದ್ಬಿಡ್ತೈತಿ ಪೀಕ್, ಅದು ಮಳೆ ಸ್ವಲ್ಪ ಹೆಚ್ಚಾದರೂ ತಡ್ಕೊತೈತಿ, ಮಳೆ ಸ್ವಲ್ಪ ಕಡಿಮೆ ಇರುತ್ತೆ ಬೆಳೆ ಬರ್ತೈತೆ ನಮ್ಮ ಕೈ ಸಿಗುತ್ತೆ ಅನ್ನೋದಕ್ಕೆ ಹೆಚ್ಚಾಗಿ ಅದಕ್ಕೆ ಅವಲಂಬನೆ ಮಾಡ್ಕೊಂಡು. ಖರ್ಚು ವೆಚ್ಚ ಭಾಳ ಕಡಿಮೆ ಅದಕ್ಕೆ. ಇನ್ನು ಮ್ಯಾನ್ಯೂರ್ ಒಂದು ಹಾಕಿರ್ತೀವಲ್ಲ ಗೊಬ್ಬರನ, ಅದಕ್ಕೆ ಖರ್ಚು ಹೆಚ್ಚಾಗುತ್ತೆ. ಓಹೋ, ಹಾಗಾಗಿ ಇದು ಖರ್ಚು ವೆಚ್ಚ ಕಡಿಮೆ. ಹೌದು. ಆಮೇಲೆ ನಿಮ್ಮ ಕಡೆ ಇದೆಯಾ ಮೆಕ್ಕೆಜೋಳಕ್ಕೆ? ಇಲ್ಲ ಇಲ್ಲ, ಸೈನಿಕ ಬಾಧೆ ಏನಿಲ್ಲರಿ. ಇಲ್ಲ ಸೈನಿಕ ಹುಳು? ಇಲ್ಲ ಇಲ್ಲ, ನಮ್ಮ ಕಡೆ ಬಂದಿಲ್ಲ ಅದು. ಕೆಲವು ಕಡೆಗೆಲ್ಲ ಮೆಕ್ಕೆಜೋಳಕ್ಕೆ ಸೈನಿಕ ಹುಳು? ಇಲ್ಲ ಇಲ್ಲ ಇಲ್ಲ ಇಲ್ಲ, ಸೈನಿಕ ಹುಳು ಇಲ್ಲ ಕಾಟ ಇಲ್ಲ. ಸುಳಿ ರೋಗ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬರ್ತದ? ದೊಡ್ಡ ಪ್ರಮಾಣ ರೀ, ಅವರು ಇದನ್ನ ಮೆಡಿಸಿನ್ ಹಾಕ್ಲಿಲ್ಲ ಅಂದ್ರೆ ಸರ್ವನಾಶ ಆಗೋಗುತ್ತೆ, ಫಸಲು ಅಷ್ಟು ಚೆನ್ನಾಗಿ ಬರ್ತದೆ. ಈ ಮೆಕ್ಕೆಜೋಳದ ಮಾರುಕಟ್ಟೆಯಲ್ಲಿ ಬಂದನು ಹೋಯ್ತಾರೆ, ಬೆಲೆ ಹೇಗಿದೆ? ಬೆಲೆ ಏನು, ಈ ನಮ್ಮ ಈ ಕೃಷಿಗೆ ಸಂಬಂಧಪಟ್ಟಕ್ಕಂಥ ಎಲ್ಲ ಖರ್ಚು ವೆಚ್ಚ ನೋಡ್ಕೊಂಡು ಬೆಳೆ ಭಾಳ ಕಡಿಮೆ ಇದೆ, ಹಿಂಗಾಗಿ ಅದು ರೈತರಿಗೆ ಅಷ್ಟು ಲಾಭದಾಯಕ ಆಗೋದಲ್ಲ, ಆದರೂ ಬದುಕಬೇಕು ಮಾಡ್ತೀವಿ. ಮತ್ತು ನೀವು ಕಮರ್ಷಿಯಲ್ ಬೇಕಾಗಬೇಕು, ನಮಗೆ ಬದುಕಬೇಕಾದ್ರೆ ದುಡ್ಡು ಬೇಕು, ಆ ದುಡ್ಡಿನ ಸಲುವಾಗಿ ನಾವು ಹತ್ತಿ ಬೆಳೆಯಕ್ಕೆ ಹತ್ತಿದ್ವಿ. ಅದು ಹೈಬ್ರಿಡ್, ಅದು ಬಿಟಿ ತಳಿ ಅಂತೇನು ಬಂತು, ಆ ಬಿಟಿ ತಳಿಯನ್ನು ಹಾಕಕ್ಕತ್ತಿದ್ವಿ. ಹೆಚ್ಚು ಲಾಭದಾಯಕ ಇದೆ? ಲಾಭ ಹೋದ ವರ್ಷ 7,000 ಮಾಡಿದ್ರೆ ಈ ವರ್ಷ 10,000, ಹಿಂಗಾಯ್ತು. ಬೆಲೆ ಏರುಪೇರು ಆಗ್ತಾ ಇದೆ. ಆಗ್ತಾ ಆಗ್ತದೆ. ಹತ್ತಿಗೆ ಮುಖ್ಯವಾಗಿ ಏನು ಸಮಸ್ಯೆಗಳು ಬೆಳೆ ಹಂತದಲ್ಲಿ? ಬೆಳೆ ಹಂತದಲ್ಲಿ ಅದಕ್ಕೆ ಇರ್ತದೆ. ಅವುಗಳ ನಿಯಂತ್ರಣಕ್ಕೆ ಔಷಧಗಳದಾವ, ಅವನ್ನ ಉಪಯೋಗಿಸ್ತೀವಿ. ನಿಮಗೆ ಏನಂದರೆ ಈ ಭಾಗದ ರೈತರಿಗೆ ನಿಮ್ಮನ್ನೇ ಸೇರಿಸ್ಕೊಂಡು ಸರ್ಕಾರದಲ್ಲಿ ಒಂದು ರೈತ ಸಭೆ ಇರ್ತದೆ, ಅವರು ಸಲಹೆಗಳನ್ನು ಕೊಡೋದು ಅನುಸರಿಸೋದು. ಇದು ಗ್ರಾಮ ಸಹಾಯಕರು ಅಂತೇನು ಇರ್ತಾರ, ನಾವಾಗಲೇ ಯಾರೊಬ್ಬರು ರೈತರು ಹೋದಾಗ ಅಷ್ಟೇ ಅವ್ರು ಹೇಳ್ತಾರೆ ಹಿಂಗೆ ಮಾಡ್ರಿ ಅಂತ. ನಿಮ್ಮ ವ್ಯಾಪ್ತಿಯಲ್ಲಿ ತೋಟಗಾರಿಕೆ ಬೆಳೆಗಳು ಏನೇನು ಬೆಳೀತಾರೆ ಅಂದರೆ, ಈ ತರಕಾರಿ ಆಗಿರ್ಬೋದು ಅಥವಾ ಮರ ಕೃಷಿ ಮಾಡುವಂಥದ್ದಾಗಿರ್ಬೋದು, ಈ ಥರದ್ದು ಏನು? ನೋಡ್ರಿ, ತರಕಾರಿ ಅಂತೂ ಯಾರು ಬೆಳೆಯೋದಿಲ್ಲ, ನಮಗೆ ಮನೆಗೆ ಬೇಕಾದಷ್ಟು ಉಪಯೋಗಿಸ್ಕೊಂತಾರೆ, ಯಾರು ಮಾರುಕಟ್ಟೆಗೆ ಹೋಗ್ತಕ್ಕಂಥ ಇದೇ ಇಲ್ಲ. ಈ ಸದ್ಯ ಇತ್ತಿತ್ತಲಾಗಿ ಒಂದು ಬೆಳೆ ಆಗುತ್ತೆ ಟೊಮೆಟೊ ಅಂತ, ಟೊಮೆಟೊ ಫೆಬ್ರವರಿ ತಿಂಗಳದ್ದು ಹಾಕಿದ್ರೆ ರೇಟ್ ಹೆಚ್ಚು ಬರ್ತದೆ ಅಂಥೇಳಿ ಆ ಟೊಮೆಟೊ ಒಂದು ಹಾಕ್ತೈತಿ, ಈಗ ಅದ ಲಾಭದಾಯಕ. ದನಕರುಗಳು ಇದಾವೆ ಯಜಮಾನ್ರೆ? ಹಾಂ, ಅದಾವ. ನಿಮ್ಮವು ಇದಾವೆ? ಅದಾವ. ನಮ್ಗೆ ಎಷ್ಟಿದಾವೆ? 2 ಆಕಳದಷ್ಟೇ, ಹತ್ತಿಲ್ಲ. ಈಗ ಕೃಷಿ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಳೋಕ್ಕೆ ಅದಕ್ಕೆ ಅಗತ್ಯವಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಕೊಡೋದಕ್ಕೆ ಹಾಕ್ತೀವಿ. ಅಕಸ್ಮಾತ್ ಕಡಿಮೆ ಬಿದ್ದರೂ ಖರೀದಿ ಮಾಡಿನೂ ಹಾಕ್ತೀವಿ ನಾವು. ಏನು ಸೆಗಣಿ ಗೊಬ್ಬರ ಹಾಕಿ, ತಿಪ್ಪೆ ಗೊಬ್ಬರ, ಗೊಬ್ಬರ ಎರಡೂ ಹಾಕಿಬಿಟ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆ ಬರ್ತಾವೆ. ಇವೆರಡು ಬ್ಯಾಲೆನ್ಸ್ ಇರಬೇಕು, ಬರಬೇಕು. ಸೊ ಕಡ್ಡಾಯವಾಗಿ ನೀವು ಅಲ್ಲ. ಇನ್ನೊಂದು ಏನು, ಈಗ ಕೆಲವು ಕಡೆಗೆಲ್ಲ ಇತ್ತೀಚೆಗೆ ರೈತರು ಕುರಿ ಗೊಬ್ಬರ ಬೇರೆ ಕಡೆಯಿಂದ ತರಿಸ್ಕೊಳ್ಳೋದು, ಆಮೇಲೆ ಮೀನಿನ ಗೊಬ್ಬರ ಬೇಕು ಅಂತ ಇದು ಮಾಡ್ತಾರೆ, ಕೋಳಿ ಗೊಬ್ಬರ ತರಿಸ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತಾರೆ, ಇಲ್ಲಿ ಹೇಗೆ ಆತಲ್ಲ ಅದರ ಸಲುವಾಗಿ ಬೇಕು ಉಪಯೋಗಿಸೋಕೆ ತರಿಸ್ತಾರೆ. ಕುರಿ ಗೊಬ್ಬರ ಆಯ್ತು, ಕೋಳಿ ಗೊಬ್ಬರ ಆಯ್ತು, ಹಂದಿ ಗೊಬ್ಬರ ಆಯ್ತು ತರಿಸ್ತಾರೆ. ಆದ್ರೆ ನಮ್ಮಲ್ಲಿ ಆ ಪರಿಸ್ಥಿತಿ ಇಲ್ಲ, ಅದೇನು ಅಗತ್ಯ ಇಲ್ಲ ಅನ್ಸುತ್ತೆ. ಇಲ್ಲ ಇಲ್ಲ, ಯಾಕಂದ್ರೆ ನಾವು ಈ ಹಣ್ಣಿನ ತರಕಾರಿ ಮಾಡೋದೇ. ಗುಣಮಟ್ಟ ಹೇಗಿದೆ ಮಣ್ಣಿನ ಗುಣಮಟ್ಟ? ನಾವು ಮಣ್ಣು ಪರೀಕ್ಷೆ ಮಾಡಿಸಿತ್ತು 2 ವರ್ಷಕ್ಕೆ 3 ವರ್ಷಕ್ಕೆ ಮತ್ತಿದ್ದ, ಅದು ನಿಮ್ಮಲ್ಲಿ ಸುತ್ತ ಕಡಿಮೆ ಅದ, ಇದನ್ನು ಉಪಯೋಗಿಸಿ ಕೊಡ್ರಿ ಅಂತ ಕೊಂಡು ಅವ್ರು ಏನು. ಸಾವಯವ ಕೃಷಿ ಎಲ್ಲ ಕಡೆ ಈಗ ಕೇಳಿ ಬರ್ತಕ್ಕಂಥದ್ದು, ಸಾವಯವವನ್ನು ಬಳಸಿ ಆಮೇಲೆ ಹೆಚ್ಚು ಆರ್ಥಿಕ ಹೊರೆಯನ್ನು ಮಾಡಿಕೊಳ್ಬೇಡಿ ಹಿನ್ನೆಲೆಗೆ ಈಗ ಬರ್ತಾ ಇದ್ದಾರೆ ಸರ್. ನೀವು ಹೇಗೆ ಹೇಳ್ತೀನಿ, ಮೊದಲಾಗಿ ತಾವ ಹೇಳಿದ್ರು ಗೊಬ್ಬರ ಈ ಸರ್ಕಾರಿ ಗೊಬ್ಬರ ಹಾಕ್ಲಿಕ್ಕೆ ಬೆಳೆನೇ ಬರೋದಲ್ಲ ಅಂತಕೊಂಡು ತಾವ ಹೇಳಿ ಹೇಳಿ ನಮ್ಮನ್ನು ಗೊಬ್ಬರ ಹಾಕಕ್ಕೆ ಹಚ್ಚಿದ್ರು. ಮತ್ತೀಗ ಸಾವಯವ ಈಗ ಮತ್ತೆ ಹೊಸದಾಗಿ ಈಗ ಸಾವಯವ ಗೊಬ್ಬರ ಹಾಕ್ರಿ ಇಲ್ಲಿಗೆ ಭೂಮಿ ಕೆಡ್ತೈತೆ ಅಂತ ಅವರೇ ಹೇಳಕ್ಕಾಗ್ತಿದ್ರು. ಮೊದಲು ಹೇಳಿದ್ರೆ ಅವ್ರು ಹೇಳಿದ ಕೆಟ್ಟು ನಾವು ನಿಜವಾಗಿ ಇರ್ಲಿಕ್ಕಂದ್ರೆ ನಾವು ಹಿಂದೆ ತಾತ ಅದು ಮುಜಾತ ಏನು ಮಾಡ್ಕೊಂಡ್ವಿ ಅಂದ್ರೆ ಅದನ್ನೇ ಮಾಡ್ತಿದ್ರು ನಾವು. ಆ ಬೆಳೆನ ಹಂಗೆ ಮಾಡ್ತದ್ದು ಆ ಸರ್ಕಾರಿ ಗೊಬ್ಬರ ಹಾಕಿದ್ರೆ ಏಕದಮ್ ಬೆಳೆದು ಬಿಡೋದು ಹಿಂಗೆ ಆಗಿಬಿಡ್ತು. ಅದಕ್ಕಾಗಿ ನಮಗೆ ಸಮಸ್ಯೆ ಆಗ್ತದೆ ರೀತಿ ಆಗಿಬಿಟ್ಟು. ಹಾಂ ಹಾಂ, ಈಗ ನಿಮ್ಮ ಕೃಷಿ ವ್ಯವಸ್ಥೆಯಿಂದ ಒಂದು ಕುಟುಂಬ ಒಂದು ಸುಸ್ಥಿರವಾಗಿ ಒಂದು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಅನುಭವ ಅವರು ಸರಿಯಾಗಿ ಟೈಮ್ಗೆ ಮಳೆ ಆಗೋದಲ್ಲ, ಹೌದು ಒಮ್ಮೆಮ್ಮೆ ಅತಿ ಹೆಚ್ಚು ಮಳೆ ಆಗ್ತೈತಿ. ಹೀಗಾಗಿ ನಮ್ಮ ರೈತರಿಗೆ ಯಾವಾಗಲೂ ಸಮಾನಾಂತರವಾಗಿ ಬೆಳೆ ಬರೋದೇ ಇಲ್ಲ, ನಾವು ಕಷ್ಟದಾಗೇ ಇರ್ತೀವಿ. ಕಷ್ಟದಾಗಿದ್ದಾಗ ನಾವೇನು ದಲ್ಲರ ಹತ್ರ ಅಲ್ಲಿ ಇದ್ದ ದುಡ್ಡು ತರಬೇಕಾಗುತ್ತೆ, ಅವ್ರು ಕೇಳಿದ್ರೆ ಇಟ್ಟು ನಾವು ಮಾರಿಕೊಂಡು ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಸಾಧ್ಯ ಇಲ್ಲ. ಕಷ್ಟಗಳು ನೀಡಬೇಕು ಹೇಗೆ ಆರ್ಥಿಕ ಸುಧಾರಣೆಗೆ ಮೊದಲೇ ನಮ್ಮ ಜಮೀನನ್ನು ಸರಿಯಾಗಿ ಕಾಪಾಡ್ಕೋಬೇಕು. ಅದಕ್ಕೆ ಇಳುವರಿ ಸರಿ ಬರೋಂಗೆ ಈಗ ಹೇಳಿದ ಸಾವಯವ ಗೊಬ್ಬರ ಇವನ್ನ ಹೆಚ್ಚು ಬಳಸೋದ್ರಿಂದ ನಮಗೆ ರೋಗ ರುಜಿನ ಕಡಿಮೆ ಆಗ್ತವ, ಅದು ಬೆಳೆ ಹೆಚ್ಚಿಗೆ ಬರ್ತಾವ. ಆ ಪ್ರಕಾರ ಅದನ್ನು ಮಾಡಬೇಕು ಅಂತ ನಾನು ವಿಚಾರ. ಲಿಂಗಪ್ಪ ಅಜ್ಜಾರೆ, ಈಗ ನಿಮ್ಮ ನನ್ನ ಹೆಂಡತಿ ಚೆನ್ನಮ್ಮ ಅಂಥೇಳಿ, ಆಮೇಲೆ ನಾಲ್ಕು ಮಂದಿ ಮಕ್ಕಳು ಗಂಡು ಮಕ್ಕಳು ಹೆಣ್ಮಕ್ಕಳಿಲ್ಲ ನನಗೆ, ನಾಲ್ಕು ಮಂದಿ ಒಳಗ ಶವ ಸಹಿತ ಕುಳಿಯಲ್ಲ ಅವರು. ಓ ಹಂಗಾಯ್ತಾ? ಹ್ಞೂ. ಓಹ್, ಅಲ್ಲೇ ಬೆಂಗಳೂರಲ್ಲಿ ಇದ್ದರು? ಬೆಂಗಳೂರಲ್ಲಿ. ಆಮೇಲೆ ಇಬ್ಬರು ಕೊಪ್ಪಳದಲ್ಲಿ ಕೃಷಿಯನ್ನು ಒಬ್ಬ ತಂದು ಇಟ್ಟುಕೊಂಡೆ ಸಣ್ಣ ಮಗನ. ಅವರು ವಿದ್ಯಾಭ್ಯಾಸ ಮಾಡಿದ್ದಾರೆ? ಮಾಡಿದೆ ಮೇಡಮ್. ಕೃಷಿಗೆ ಅವರ ಒಲವು ಹೇಗಿದೆ, ನೀವು ಅವ್ರಿಗೆ ಯಾವ ಥರದ ಮಾರ್ಗದರ್ಶನ ಕೊಡ್ತಾ ಇದ್ದೀರಿ? ಯಾಕಂದ್ರೆ ನಿಮಗೆ ಸುಮಾರು 80 ವರ್ಷ ವಯಸ್ಸು, ಸುದೀರ್ಘವಾಗಿರ್ತಕ್ಕಂಥ ಕೃಷಿಯಲ್ಲಿ ಒಂದು ಅನುಭವ ನಿಮಗಿದೆ. ಮುಂದಿನ ತಲೆಮಾರು ಅವರು ಬದುಕನ್ನು ಕಟ್ಕೊಳ್ಬೇಕಾಗಿರೋದು ಭೂಮಿ ಮೇಲೆ ಅಂತ ಇಟ್ಕೊಳ್ಳಿ. ನೀವು ಅವರನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ತೀರಿ, ಯಾವ ರೀತಿ ಮಾರ್ಗದರ್ಶನ ಮಾಡ್ತೀರಿ? ಈಗಿನ ಪರಿಸ್ಥಿತಿ ಒಳಗೆ ಯುವಕರಿಗೆ ಅಂತ ಹೇಳ್ರಲ್ಲ, ನಮ್ಮ ಯುವ ರೈತರಿಗೆ ಹೇಗೆ ಇರಬೇಕು ಅಂತ. ಹಿಂದೆ ಹಿರಿಯರು ಏನು ಮಾಡ್ಕೊಂಡು ಹೋಗಿದ್ದರೋ ಆ ಪ್ರಕಾರ ಮಾಡ್ಕೊಂಡು ಹೋಗಿ, ಆಮೇಲೆ ಪರಿಸರದಲ್ಲಿರ್ತಕ್ಕಂಥ ನಾವೇನು ಜನಸಂಪರ್ಕ ಏನಿರ್ತೈತೆ ಅಂದ್ರೆ ಸರಿಯಾದ ಜನಸಂಪರ್ಕದ ಇಟ್ಕೊಟ್ಟು ಇರ್ಲಿಕ್ಕಂದ್ರೆ ಏನಾಗುತ್ತೆ, ನಾವು ಹಾಳಾಗಿ ಹೋಗ್ತೀವಿ. ಇಷ್ಟೇ ವಿಷಯ, ಮತ್ತೇನಿಲ್ಲ. ಲಿಂಗಪ್ಪ ಚನ್ನಪ್ಪ ಇನಾಮತಿ, ಈ ಇನಾಮತಿ ಏನು ಯಜಮಾನ್ರೆ? ಇನಾಮತಿ ಡೆಸಿಗ್ನೇಷನ್ ನಿಮ್ಮ ನಿಮ್ಮ ಕುಟುಂಬಕ್ಕೆ ಇದು ಹೇಗೆ ಬಂತು ಅಂತ. ಇನಾಮತಿ ಅನ್ನೋದು ಏನಾದರೂ ಒಂದು ಯಾವುದಾದ್ರೂ ಸಂಸ್ಥಾನದಲ್ಲಿ ಕೆಲಸ ಮಾಡ್ತಾಯಿದ್ರಾ ಅಥವಾ ಹೇಗೆ? ನಾ ಹೇಳಿದ ದೇಶಾಯರ್ ಅಂತಕೊಂಡು ನಮ್ಮಲ್ಲಿ ಅದಲ್ಲಿ. ಓಹೋ ಹೋ, ದೇಶಾಯರ್ ಅಂದರೆ ಆ ಭಾಗದಲ್ಲಿ? ಆ ಭಾಗ ಆಗಿತ್ತು, ದೊಡ್ಡ ಹಿಡುವಳಿದಾರದು. ಯಾವಾಗ ಇದು ವ್ಯಾಪಾರ ಮಾಡ್ಕೊಂತ ಹೋದಾಗ ವ್ಯಾಪಾರದಲ್ಲಿ ದೊಡ್ಡ ಪ್ರದಲ್ಲಿ ಕ್ಷಣ ಆಗಿ ಹರಿದಂಚಿ ಹೋಗ್ಬಿಟ್ರು ಜನ ಎಲ್ಲ. ದೇಸಾಯರು ರೊಕ್ಕ ಸರಿಗೆ ಹೊಳ್ಳಿ ಬರಲಿಲ್ಲ ಅಲ್ಲಿ ಅವ್ರಿಗೆ, ಅವಾಗ ಪರಿಸ್ಥಿತಿ ಆಗಿತ್ತು. ಮುಂಬೈ ಮಾರ್ಕೆಟ್ಗೆ ಹೋಗಿ ಕಳಿಸ್ತಿದ್ರು ಅವಾಗ. ಅಂದರೆ ರೈತರನ್ನ ಇಟ್ಕೊಂಡು ನೀವು ಕೆಲಸ ಮಾಡ್ತಿದ್ದೆ? ಹೌದು. ಒಳ್ಳೆಯದು ಲಿಂಗಪ್ಪ ಚನ್ನಪ್ಪ ಇನಾಮತಿ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಇದುವರೆಗೆ ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಶಿರೂರು ಗ್ರಾಮದ ಹಿರಿಯ ರೈತರಾದ ಶ್ರೀ ಲಿಂಗಪ್ಪ ಚನ್ನಪ್ಪ. ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡ ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು. ಜನಗಣ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ ಜೋಳ ಸಗಿ ಜೋಳ ಮಲ್ಲಿಗೆಯನ್ನು ಕಾಯತಾವ ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ಇವುಗಳನ್ನು ಬಿತ್ತಬಾರದು. ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಜನಗಣ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ ಅದಕ್ಕಾಗಿ ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು. ದನಗಳ ಮೇಯಕ ತೆಂಗಿನ ಬೆಳೆಗೆ ಸಾಮಾನ್ಯವಾಗಿ ಬಾಧೆ ಉಂಟು ಮಾಡುವಂತಹ ಕೀಟಗಳು ಅಂತಂದ್ರೆ ಸುಳಿ ಕೊರೆಯುವ ದುಂಬಿ, ರೈನೋಸರಸ್ ದುಂಬಿ ಅಥವಾ ಕುರುಬಾಯಿ ಅಂತ ಹೇಳ್ತಾರೆ. ಗರಗಸದಂತಹ ಬಾಯಿರುವಂತಹ ಈ ಕಪ್ಪು ಬಾಧೆಗೊಳಗಾದ ಗರಿಯು ಹೊರಚಾಚಿದ ನಂತರ ಚಾಕುವಿನಿಂದ ಕತ್ತರಿಸಿದಂತೆ ಕಾಣುತ್ತೆ. ಇದರ ನಿರ್ವಹಣೆಗಾಗಿ ಕಬ್ಬಿಣದ ಕೊಕ್ಕೆಯ ಸಹಾಯದಿಂದ ರಂಧ್ರದಲ್ಲಿರುವಂಥ ದುಂಬಿಯನ್ನು ಹೊರಗೆ ತೆಗೆದು ನಂತರ ಒಂದು ಒಂದು ಪ್ರಮಾಣದಲ್ಲಿ ಬೆರೆಸಿ ತುಂಬಬೇಕು. 5% ಮೆಲಾಥಿಯನನ್ನು ಪ್ರತಿ 3 ಘನ. ಇನ್ನೊಂದು ಕೀಟ ಕಪ್ಪು ತಲೆಹುಳು. ಈ ಕೀಟ ಎಲೆಯ ಹಸಿರು ಭಾಗವನ್ನು ಕೊರೆದು ತಿನ್ನುತ್ತೆ. ಇದರ ಬಾಧೆಗೆ ತುತ್ತಾದಂಥ ಕೆಳಭಾಗದ ಗರಿಗಳು ಒಣಗ್ತವೆ ಮತ್ತು ಎಲೆಯ ತಳಭಾಗದಲ್ಲಿ ಆನಂತರ 4 ಗ್ರಾಂ ಕಾರ್ಬರಿಲ್ಲನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಗರಿಗಳಿಗೆ ಸಿಂಪಡಿಸಬೇಕು. ಕೀಟದ ಬಾಧೆ ಹೆಚ್ಚಾಗಿದ್ದರೆ 10 ವರ್ಷದೊಳಗಿನ ಮರಗಳಿಗೆ 7.5 ಮಿಲಿಲೀಟರ್ ಮತ್ತು 10 ಅಷ್ಟೇ ಪ್ರಮಾಣದ ನೀರಿನೊಂದಿಗೆ ಬೆರೆಸಿ ಒಂದು ಪಾಲಿಥಿನ್ ಚೀಲದಲ್ಲಿ ತುಂಬಿ ಬೇರಿನ ಮೂಲಕ ಉಣಿಸಬೇಕು. ಬಾಧಿತ ಮರಗಳಲ್ಲಿ ಪ್ರತಿ ಗರಿಗಳಿಗೆ ಒಂದರಂತೆ ಗರಿ ತಿನ್ನುವ ಹುಳುಗಳು ಕಾಣಿಸಿಕೊಂಡಾಗ ಜೈವಿಕ ಕೀಟ ಕೆಂಪು ಮೂತಿ ಹುಳು. ಈ ಹುಳುಗಳು ಸಾಮಾನ್ಯವಾಗಿ 7-15 ವರ್ಷಗಳವರೆಗಿನ ಮರಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತವೆ. ಹುಳುಗಳು ಮೃದುವಾದ ಕಾಂಡವನ್ನು ಕೊರೆದು ತಿಂದು ಸುರಂಗವನ್ನು ಮಾಡ್ತವೆ. ಆ ನಂತರ ಆ ಭಾಗದಲ್ಲಿ ಕಂದು ಬಣ್ಣದ ದ್ರವ ಸ್ರವಿಸುತ್ತೆ. ಮಧ್ಯದ ಎಲೆಯು ಹಳದಿಯಾಗಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಹುಳ ಇರುವ ಕಡೆ ಒಂದು ರಂಧ್ರವನ್ನು ಮಾಡಿ ಅದಕ್ಕೆ ದ್ರಾವಣವನ್ನು ಸುರಿಬೇಕು. ಇನ್ನೊಂದು ಕೀಟ ನುಸಿ. ನುಸಿ ರಸ ಹೀರುವ ಪ್ರವೃತ್ತಿ ಹೊಂದಿರೋದರಿಂದ ಬಾಧೆಗೊಳಗಾದರಿಂದ ಅಂಟು ದ್ರವ ಹೊರಬರುತ್ತೆ. ಇಂತಹ ಕಾಯಿಗಳು ತಮ್ಮ ಸಾಮಾನ್ಯ ಗಾತ್ರ ಮತ್ತು ಆಕಾರವನ್ನು ಕಳೆದುಕೊಂಡು ಅದರಲ್ಲಿ ಪೋಷಕಾಂಶಗಳನ್ನು ಕೊಡಬೇಕು. ಆನಂತರ ಅಗತ್ಯವಿದ್ದರೆ ನುಸಿ ನಾಶಕಗಳನ್ನು ಬಳಸಬಹುದು. ಅದಕ್ಕಾಗಿ ಪ್ರತಿ ವರ್ಷ 50 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರ, 5 ಕಿಲೋಗ್ರಾಂ ಬೇವಿನ ಹಿಂಡಿ, 1.1 ಕಿಲೋಗ್ರಾಂ ಯೂರಿಯಾ, 1.25 ಕಿಲೋಗ್ರಾಂ ಶಿಲಾರಂಜಕ, 2 ಕಿಲೋಗ್ರಾಂ ಶಿಲಾರಂಜಕ ಮತ್ತು ಪೊಟ್ಯಾಷ್ಗಳನ್ನು 2 ಸಮ ಕಂತುಗಳಲ್ಲಿ, ಅಂದರೆ ಮೊದಲನೇ ಕಂತನ್ನು ಮೇ ಜೂನ್ ತಿಂಗಳಲ್ಲಿ, ಇತರೆ ಪೋಷಕಾಂಶಗಳ ಜೊತೆಗೆ ಹಾಗೂ ಎರಡನೇ ಕಂತನ್ನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೊಡಬೇಕು. ನುಸಿಯ ಬಾಧೆಯನ್ನು ನೋಡಿಕೊಂಡು ವರ್ಷದಲ್ಲಿ 3 ಬಾರಿ, ಅಂದರೆ ಏಪ್ರಿಲ್ ಮೇ, ಲೀಟರ್ ನೀರಿನ ಪ್ರಮಾಣದಲ್ಲಿ ಬೆರೆಸಿಕೊಂಡು ಕಾಯಿಯ ಗೊಂಚಲಿಗೆ ಸಿಂಪಡಿಸಬೇಕು ಅಥವಾ ನಿಮಾಜಾಲ್ ಇರಿಸಿ ಬೇರಿನ ಮೂಲಕ ಗಿಡಗಳಿಗೆ ಕೊಡಬೇಕು, ಅಥವಾ 4 ಮಿಲಿಲೀಟರ್ ಡೈಕೋಫಾಲ್ ಅಥವಾ ಇವುಗಳನ್ನು ಪ್ರತಿ ಲೀಟರ್ ನೀರಿನ ಪ್ರಮಾಣದಲ್ಲಿ ಬೆರೆಸಿಕೊಂಡು ಕಾಯಿಯ ಗೊಂಚಲಿಗೆ ಸಿಂಪಡಿಸಬೇಕು. ಗಿರೀಶ್ ಪಾಟೀಲ್ ಅವರಿಂದ ರೈತರಿಗೆ ಸಲಹೆಯನ್ನು ಕೇಳಿದ್ರಿ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ, 3 ತಿಂಗಳಿನಲ್ಲಿ ನೋಂದಣಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಅನ್ನು ಉಚಿತವಾಗಿ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಗ್ರಾಮವನ್ಗೆ ಭೇಟಿ ಕೊಡಿ, ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ತುರ್ತು ಸಂದರ್ಭಗಳಲ್ಲಿ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮಾಡಲು ಬೇಕು ಸರಳ ಉಪಕರಣ, ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಸರಳ ಉಪಕರಣ, ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ, ಬೇಕು ಹೊಸ ಹೊಸ ಸಾಧನ. ರೈತನ ಸಮಯ ಕೆಸವ ಉಳಿಸಲು ಬೇಕು ಸರಳ ಸಲಕರಣೆ, ಕೂಲಿಗಳನ್ನು ದೂರವಾಗಿಸಿ ತಪ್ಪಿಸಲಾತನ ಜಾಗರಣೆ, ತಪ್ಪಿಸಲಾತನ ಜಾಗರಣೆ. ಉತ್ತಮ ರೈತಗೀತೆಯನ್ನು ಕೇಳುತ್ತಿದ್ದೀರಿ. ಇದಕ್ಕೆ ಭೇಟಿಯಾಗೋಣ. ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ಮುಂದೆ ಗ್ರಾಮಾಂತರಂಗ. ಬೇಡ ಬೇಡ ಬೇಡ. ಮಕ್ಕಳ ಉತ್ತಮ ಕೆಲಸ ಅದು ಎಷ್ಟೇ ಸಣ್ಣದಾದರೂ ಅದನ್ನು ಗುರುತಿಸಿ ಬೆನ್ನು ತಟ್ಟಬೇಕು. ತಟ್ಟು ತಟ್ಟು ಚಪ್ಪಾಳೆ ಪುಟ್ಟ ಮಗು. ಹೆತ್ತವರ ಇಂತಹ ಪ್ರೋತ್ಸಾಹದಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಯಲು ಸಾಧ್ಯ. ರಾತ್ರಿ ಬೇಗ ಮಲಗಿ ಬೆಳಗ್ಗೆ 6 ಕೇಳುವೆವು. ಪಾಠ ವಿಷಯ ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂಯಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ. ಈ ಕುರಿತು ಕಾರ್ಯಕ್ರಮ ಪ್ರಾಯೋಜಕರು ನ್ಯೂಯಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ ಬಳಕೆ ಹಾಗೂ ಪ್ರಯೋಜಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕೆಳಗರಿಯ ಇಂದಿರಾ ಅವರು ನುವಾಲ್ಗಿಯನ್ನ ಇಷ್ಟಪಟ್ಟು ಬಳಕೆ ಮಾಡಿಕೊಂಡಿದ್ದಾರೆ. ರೇಡಿಯೋದಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನ ಜಾಹೀರಾತನ್ನ ಆಲಿಸಿಕೊಂಡು ಹಾಸನಕ್ಕೆ ಹೋಗಿ ಹುಡುಕೊಂಡು ತೆಗೆದುಕೊಂಡು ಬಂದು ಉಪಯೋಗಿಸ್ಕೊಂಡ್ರು. ಅದರ ಪರಿಣಾಮವನ್ನು ಚೆನ್ನಾಗಿ ಕಂಡಿದ್ದಾರೆ. ನಾವು ಅವರ ಊರಿಗೆ ಹೋಗಿ ಏಲಕ್ಕಿ ಗಿಡಗಳನ್ನು ನೋಡಿದ್ರೆ ನಮಗೂ ಆನಂದ ಅನಿಸ್ತು. ಹೇಳ್ತಾ ಇದ್ರು, ಒಂದು ಸಮಯ ಬಳಸೋದು ಕಡಿಮೆ ಆಯ್ತು, ವ್ಯತ್ಯಾಸ ಆಯ್ತು, ಎಷ್ಟು ಜಾಗ ಇದೆ, ಎಷ್ಟು ಗಿಡ ಏಲಕ್ಕಿ ಇದೆ, ಕಾಫಿ ಗಿಡಗಳಿದ್ದಾವೆ. 600 ಕಾಫಿ ಗಿಡ ಉಂಟು, 360 ಗಿಡ ಏಲಕ್ಕಿ ಉಂಟು. ಏಲಕ್ಕಿಯನ್ನ ಎಷ್ಟು ವರ್ಷದಿಂದ ಬೆಳೀತಿದ್ರಿ? ಕಾಫಿಯನ್ನ ಏಲಕ್ಕಿ ಜೊತೆಗೆ ಹಾಕೊಂಡಿದ್ರೆ ಹೇಗೆ? ಏಲಕ್ಕಿನೇ ಬೇರೆ ಹಾಕಿದೀವಿ, ಮಧ್ಯೆ ಗಿಡ ಹೋದಲ್ಲಿ ಕಾಫಿನ ಬೇರೆ ಸಪ್ರೇಟ್ ಮಾಡ್ಕೊಂಡಿದ್ವಿ. ನುವಾಲ್ಗಿ ಕೊಳ್ತಿದ್ರಿ, ಎಷ್ಟು ಸಾರಿ ಬಳಕೆ ಮಾಡ್ಕೊಳ್ತೀರಿ? ನಾವು ಆಗೊಂದೇ 4-5 ಸರಿ ಹೊಡೆದ್ವಿ, ಎಲ್ಲ ಚೆನ್ನಾಗಿ ಬಂತು. ಆಸೆ ಎಲ್ಲ ಒಂದು ಬ್ಯಾರಲ್ ನೀರಿಗೆ ಎಷ್ಟು ನುವಾಲ್ಗಿ ದ್ರಾವಣವನ್ನ ಹಾಕೊಳ್ತೀರಿ? 4 ಲೀಟರ್ ಹಾಕತ್ತೇವೆ. ನುವಾಲ್ಗಿ ಹಸಿರು ಬಂದಂಗೆ ಕಾಣ್ತವೆ, ಗಿಡ ತೋಟದಲ್ಲಿ ಚಂದ ಕಾಣ್ತವೆ. ಮತ್ತಿನ್ನ ಏಲಕ್ಕಿ ಈಗ ನಾವು ಹೊಡೆದ್ಮೇಲೆ ಅದು ಕಾಯಿ ಸ್ವಲ್ಪ ಹಸಿರು ಬಂತು, ಗಿಡನೂ ಸ್ವಲ್ಪ ಹಸಿರು ಕಂದು ಬಂದ, ಅದಕ್ಕೋಸ್ಕರ ನಾವು ಊಟ. ನೋಡಿ, ಸ್ವಲ್ಪ ಜಾಗ ಇದ್ರೂ ನೀವು ಇಷ್ಟಪಟ್ಟು ನುವಾಲ್ಗಿಯನ್ನ ಅಂತ ಜೀವನ ಮಾಡ್ತಿದ್ರಿ. 30 ಸೆಂಟ್ಸ್ ಜಾಗದಲ್ಲಿ ಹೋದ ವರ್ಷ ಏಲಕ್ಕಿ ಮತ್ತು ಕಾಫಿಯಿಂದ ಎಷ್ಟು ಮತ್ತು ನೀವೇ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತೀರಲ್ವ? ನಾವೇ ಮಾಡ್ಕೋತೀವಿ, ನಮ್ಮ ಮನೆ ಕೆಲಸ ಇದ್ದಾಗ ನಾವು ಮಾಡ್ಕೋತೀವಿ. ಮತ್ತೆ ಕೂಲಿ ಬರ್ತಿದ್ದಂಗೆ ಕಾಯಿಗೆ ಈಗೆಲ್ಲ ಹಿಡ್ಕೊಂಡು ಮೇಲೆ ಕಂದಿಗೆಲ್ಲ ಕೈ ಎಷ್ಟು ಎತ್ತುತ್ತೆ ಅಷ್ಟು ಮಟ್ಟಕ್ಕೆ ಮದ್ದು ಹೊಡಿತೀನಿ. ಯಾವ ಸಮಯದಲ್ಲಿ ಸಿಂಪಡಣೆ ಮಾಡ್ತೀರಮ್ಮ? ಒಂದು ತಿಂಗಳಿಗೊಂದ್ಸರಿ ನುವಾಲ್ಗಿ ಹೊಡೆದು ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ ಒಳಗೆ ಮುಗಿಸು. ಈ ನುವಾಲ್ಗಿಯನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀರಲ್ಲಮ್ಮ, ಕಾಫಿ ಮತ್ತು ಏಲಕ್ಕಿಗೆ ಕೀಟ ರೋಗಗಳ ಒಂದು ಬಾಧೆ ಅಥವಾ ಕಡಿಮೆ ಆಗಿತ್ತು? 2 ತಿಂಗಳು ಬಿಟ್ಟಿದ್ದೆ, 2 ತಿಂಗಳು ಬಿಡಬಾರ್ದಾಯ್ತು. 1.5 ತಿಂಗಳಿಗೆ ನಾವು ಹೊಡೆದಿದ್ರೆ ಸ್ವಲ್ಪ ಹುಳ ಎಲ್ಲ ಕಡಿಮೆ ಆಗುತ್ತೆ. ನುವಾಲ್ಗಿಯನ್ನ ಸಿಂಪಡಣೆ ಮಾಡೋದ್ರಿಂದ ಕೀಟಗಳು ರೋಗಗಳು ಕಡಿಮೆ ಆಗ್ತವ ಅಂತ ಅನ್ಕೊಂಡು ಹೇಳ್ತಿದ್ದೀರಲ್ವಾ? ನುವಾಲ್ಗಿ ಅಲ್ಲ, ಅದೇ ತೊಂದರೆ ಆಗೋದು ಅಷ್ಟೇ. ಸ್ನೇಹಿತರೆ, ಸೋಮಾರ್ಪೇಟೆ ತಾಲೂಕು ತಾಕೇರಿ ಗ್ರಾಮದ ಇಂದಿರಾ ಅವರು ನುವಾಲ್ಗಿಯನ್ನ ಕಾಫಿ ಮತ್ತು ಏಲಕ್ಕಿಗೆ ಸಂತೋಷದಿಂದ ಬಳಕೆ ಮಾಡಿಕೊಂಡು ಪರಿಣಾಮವನ್ನು ಕಂಡಿದ್ದಾರೆ. ಅನ್ನ ಬೇರೆ ಬೇರೆ ಬೆಳೆಗಳಲ್ಲಿ ಬಳಕೆ ಮಾಡಿಕೊಂಡು ಪ್ರತಿಫಲವನ್ನು ಕಂಡಿದ್ದಾರೆ. ಹೆಚ್ಚು 5-1 ಸಂಖ್ಯೆ ಮತ್ತೊಮ್ಮೆ 8-8-8. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಪ್ರಕಟಣೆಗಳು. ಮಹಿಳೆಯರ ಮೇಲಿನ ಯಾವುದೇ ರೂಪದ ದೌರ್ಜನ್ಯವು ಶಿಕ್ಷಾರ್ಹ ಅಪರಾಧವಾಗಿದೆ. ಈ ಆಶೆ ತೋರಿಸಿದಾಗ ಹೆಣ್ಣು ಮಕ್ಕಳೇ ಜಾಗೃತರಾಗಿ. ಯಾವುದೇ ಸ್ವರೂಪದ ಅಸಮಾನತೆ, ಲಿಂಗ ತಾರತಮ್ಯ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಸೆಟೆದು ನಿಲ್ಲುವುದು